ಅಮರ ವರ್ಗಕ್ಕೆ ಅಭಯ ಸಾರಿದೆ, ಮೂಲ ಸದ್ಗುರು ಪೀಠದಿ ನೆಲೆಸಿದೆ, ಅನುಸೂಯಾಸುತನೀ ದತ್ತಮೂರುತಿ ಅತ್ರಿನಂದನ ದತ್ತಮೂರುತಿ ಪೀಠ ಪುರದೊಳು ಮೈಯ ತೋರ್ದವ ಪುರಭ ಪುರದೊಳು ನೆಲೆಸಿ ನಿಂತವ ಯೋಗಿ ರಾಜ ಶ್ರೀಪಾದ ಗುರುಪತಿ ಅತ್ರಿನಂದನ ದತ್ತಮೂರುತಿ ಅತ್ರಿನಂದನ ದತ್ತಮೂರುತಿ ಒಂದರೆ ಕ್ಷಣ ನಿತ್ಯಾಸ್ಮರಣೆಯೋ ದೈವ ಭಾವಿಕ ನಿತ್ಯ ನಿರ್ಭಯ ಸೊಲ್ಲೋ ಸೊಲ್ಲಿಗೋ ನಿನ್ನ ಕೀರುತಿ ಆಡಿಕೊಳ್ಳಲಿಯೋ ಬೀಜವಾರತಿ ಆಡಿಕೊಳ್ಳಲಿಯೋ ಬೀಜವಾರತಿ ಅತ್ರಿನಂದನ ದತ್ತಮೂರುತಿ ಅತ್ರಿನಂದನ